ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖವ್ವ ಚನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಬಿಸುವ ಪದಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಅದೇ ತರ ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಬೆಟ್ಟ ಗುಡ್ಡ ಮರ ಗಿಡಗಳನ್ನ ಕಡಿತಾ ಹೋಗ್ತಾ ಇದ್ರೆ ನೀವು ಯಾವ ಪ್ರಾಣಿ ಪಕ್ಷಿ ನೋಡ್ತೀರಾ ಬೆಳಗ್ಗೆ? ಅದು ಅದಕ್ಕೆ ನಾವೆಲ್ಲ ಏನ್ ಒಟ್ಟುಗೂಡಿಸ್ಬೇಕು ಅಂದ್ರೆ, ಇವಾಗ ಇನ್ಫ್ರಾಸ್ಟ್ರಕ್ಚರ್ ಬೆಳೀಲಿ, ಈ ಕಡೆ ಮರ ಗಿಡನ ಬೆಳೆಸೋಣ. ಇವಾಗ ನಾವೇನಾದ್ರು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಅಂದ್ಮೇಲೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಾದ್ಮೇಲೆ ಸುತ್ತಮುತ್ತ ಗಿಡಗಳನ್ನ ಹಾಕೋಣ, ಅದನ್ನ ಬೆಳೆಸೋಣ. ಅದೇ ತರ ರಸ್ತೆಗಳನ್ನ ಮಾಡಿದಾಗೂ ಅಷ್ಟೇ, ರಸ್ತೆ ಅಗಲವಾದ ರಸ್ತೆಯನ್ನು ಮಾಡೋಣ, ಆದರೆ ಅದ್ರ ಸುತ್ತ ಅದ್ರ ಪಕ್ಕದಲ್ಲೆಲ್ಲ ಗಿಡವನ್ನು ಬೆಳೆಸೋಣ. ಹಂಗೆ ಇನ್ನೊಬ್ರು ಯಾರೋ ಹೇಳಿದ್ರು ಸರ್ಕಾರದಿಂದ ಸ್ಯಾಂಪ್ಲಿಂಗ್ ಎಲ್ಲ ಕೊಡ್ತಾರೆ ಅಂತ. ಹೌದು ಕೊಡ್ತಾರೆ, ನಿಜ. ಆದರೆ ನಾವು ಯುವಕರಾಗಿ ಅದನ್ನು ಬೆಳೆಸೋದ್ರಲ್ಲಿ, ಅದಕ್ಕೆ ನೀರು ಹಾಕೋದ್ರಲ್ಲಿ, ಗೊಬ್ಬರ ಹಾಕೋದ್ರಲ್ಲಿ, ಹಾಗೆ ಅದನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ತಗೋಬೇಕು. ಏಕೆಂದರೆ ಅದು ಬೆಳೀಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಮಗೆ ತೊಂದರೆ, ಮುಂದಿನ ಪೀಳಿಗೆಗೆ ನಾವು ಓದೋ ಬುಕ್ಸ್ಗೆ ಅಥವಾ ಬೇರೆ ಇತ್ಯಾದಿಗಳಿಗೆ ನಮಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದರೆ, ಗಿಡ ಮರಗಳನ್ನು ಬೆಳೆಸೋಣ, ಮನೆ ಸುತ್ತ ಗಿಡ ಮರಗಳನ್ನು ನೆಟ್ಟು ನಮಗೆ ಒಳ್ಳೆಯವಾದ ವಾತಾವರಣ ತೆಗೆದುಕೊಳ್ಳೋಣ. ಧನ್ಯವಾದಗಳು. ನನ್ನ ಹೆಸರು ಐಶ್ವರ್ಯ, ನಾನು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಓದ್ತಾ ಇದ್ದೀನಿ. ಈಗ ನಾವೀಗ ಕೇಳಿದ ಅವ್ರ ಮಾತಿನಿಂದ ನಾವು ಏನು ಅಳವಡಿಸ್ಕೋಬೇಕು ಅಂದರೆ, ಪರಿಸರ ಉಳಿಸಿ ಹಾಗೂ ನಮ್ಮ ಮನೆ ಮುಂದೆ ಹೆಚ್ಚು ಕಾಂಕ್ರೀಟ್ ರೋಡ್ಗಳಿಗಿಂತ ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿ ನಮ್ಮ ಪರಿಸರನ ಉಳಿಸ್ಬೇಕು ಅಂತ ಹೇಳಿದ್ದಾರೆ. ಇದನ್ನು ಬರೀ ನಾವು ಸ್ಪೀಚ್ ಅಂತ ತಗೊಳ್ಳೋದಲ್ಲೇ, ನಮ್ಮ ನಿಜವಾದ ಜೀವನಕ್ಕೆ ಪರಿಪಾಲಿಸಿದರೆ ನಮ್ಮ ದೇಶ ಅಲ್ಲದೆ ಜಗತ್ತೆಲ್ಲ ಹಸಿರಿನಿಂದ ಕೂಡಿರುತ್ತೆ ಅಂತ ಹೇಳ್ತೀನಿ. ಈಗ ನಿಮ್ಗೊಂದು ಹಾಡು ಯಾವುದೋ ತುಂಬಾ ಇಷ್ಟ ಇರುತ್ತೆ, ಯಾವಾಗ್ಲೂ ಕೇಳ್ಬೇಕನ್ಸುತ್ತೆ, ಮತ್ತೆ ಅದೆಲ್ಲರೂ ನೀವು ಕೇಳಿಸ್ಕೊಂಡ್ರೆ ನೀವು ಅದ್ರ ಜೊತೆ ಹಾಡಕ್ಕೆ ಶುರು ಮಾಡ್ಬಿಡ್ತೀರಾ. ಅಂತ ಹಾಡು ಯಾವ್ದಾದ್ರು ನಿಮ್ಗೆ ಅಷ್ಟು ಇಷ್ಟವಾದ ಹಾಡು ಯಾವುದು? ನನ್ನ ಹೆಸರು ಬಂದು ಮಂಜುಶ್ರೀ ಅಂತ, ನಾನು ಫಸ್ಟ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟು. ನನ್ನ ಫೇವ್ರೆಟ್ ಹೀರೋ ಬಂದು ಪುನೀತ್ ರಾಜ್ಕುಮಾರು, ಅವ್ರದ್ದು ನಟ ಸರ್ವಂ ಭೌಮ ಮೂವಿ ಸಾಂಗು. ನಟ ಸಾರ್ವಭೌಮ, ಹಿ ಇಸ್ ಕಿಂಗ್ ಆಫ್ ದ ಸಿನಿಮಾ. ಕಲಿಟ್ರೆ ಕೇಡಿಗಳೆಲ್ಲ ಇನ್ನು ಗಪ್ಪು ಚುಪ್ಪು. ಡಾನ್ಸ್ ವಿತ್ ದ ಪೂ, ಡಾನ್ಸ್ ವಿತ್ ದ ಪೂ. ಬಾಸ್ ಆಫ್ ದ ಕರ್ಮ, ನೋಡಪ್ಪು ಪಾಪಿಗಳೆಲ್ಲ ಹೊಂಟ್ರು ಲಾಂಗ್ ಟ್ರಿಪ್ಪು. ಡಾನ್ಸ್ ವಿತ್ ದ ಪೂ, ಡಾನ್ಸ್ ವಿತ್ ದ ಪೂ. ಹಿಡಿದರೆ ಇವನು ಪೆನ್ನು ಸೆನ್ಸೇಷನ್ ನ್ಯೂಸ್, ಆಗದು ಕೈಯಲ್ಲಿ ಅಂತ ಕೂರೋದಿಲ್ಲ ಬಾಸು. ಸೆಂಟ್ರಲ್ ಸ್ಟೇಟ್ ಟು ಡಿಸ್ಟ್ರಿಕ್ಟ್, ತಾಲೂ ಗ್ರಾಮದಿಂದ ಹಿಡಿದು ಹಳ್ಳಿ ಹೋಬ್ಳಿ ತನಕ ರೀಚ್ ಆಗೋದಿವನೇ. ಡಾನ್ಸ್ ವಿತ್ ದ ಪೂ, ಡಾನ್ಸ್ ವಿತ್ ದ ಪೂ. ನಟ ಸಾರ್ವಭೌಮ, ಹಿ ಇಸ್ ಕಿಂಗ್ ಆಫ್ ದ ಸಿನಿಮಾ. ಕಲೆಕ್ಟ್ರೆ ಕೇಡಿಗಳೆಲ್ಲ ಹೆಣ್ಣು ಗಪ್ಪು ಚುಪ್ಪು. ಡಾನ್ಸ್ ವಿತ್ ದ ಪೂ. ಕ್ರೈಮು ಸಿನಿಮಾ ಸ್ಪೋರ್ಟ್ಸು ಯಾವುದೇ ಇದ್ರು ಮಿಸ್ ಇಲ್ದೆ ಆಗೋತಾರೆ ಇವನಿಗೆ ಫ್ಯಾನ್ಸು ಅಲ್ಲೂನು. ಬಂದ ಬಂದ ನೋಡು ಕಾಪಾಡೋನು, ಮಿಚ್ಚಿನತೆ ಬರೋ ತೂಫಾನು. ಹೊಡಿ ಹೊಡಿ ನೀ ಬ್ಯಾಂಡ್ ಅನ್ನು ತಡೆ ಯಾಕೆ. ಡಾನ್ಸ್ ವಿತ್ ದ ಪೂ,